ಮೊದಲು ನನ್ನ ಹೊಲದಲ್ಲಿ ಒಂದ್ ಎಕರೆಯಲ್ಲಿ ಒಂದ್ ದೀಡ್ ಚೀಲ ಎರಡು ಚೀಲ ಜ್ವಾಳನೂ ಆಗ್ತಿರ್ಲಿಲ್ಲ. ಅದನ್ನ ನೀರಾವರಿ ಮುಖಾಂತರ ಪ್ರಾರಂಭ ಮಾಡಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಾನು ಸುಮಾರು 2010-2011 ಭೇಟಿ ಕೊಟ್ಟು ಡಾಕ್ಟರ್ ರಾಜು ತೆಗಲಿಯವರಾಗ್ಲಿ, ಮಂಜುನಾಥ್ ಸರ್ ಆಗ್ಲಿ, ಜಹೀರ್ ಅಹಮದ್ ಸರ್ ಆಗ್ಲಿ, ಡಾಕ್ಟರ್ ವಾಸುದೇವ್ ಸರ್ ಆಗ್ಲಿ, ಸುಮಾರು ವಿಜ್ಞಾನಿಗಳಿದ್ದಾರೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಕೃಷಿ ಪ್ರಾರಂಭ ಮಾಡಿದೆ. ಒಂದು ಎಕರೆಯಲ್ಲಿ ಸುಮಾರು ನಾನು 12 ಕ್ವಿಂಟಲ್ 86 ಕೆಜಿ ತೊಗರಿ ಇಳುವರಿ ತೊಂದರೆ ಸರ್. ಅದರಿಂದ ನನಗೆ ಹೆಚ್ಚಿನ ಒಂದು ಉತ್ಸಾಹ ಬಂತು. ತದನಂತರ ಹೈನುಗಾರಿಕೆ ಮಾಡಿಕೊಂಡೆ, ಕೋಳಿ ಸಾಕಾಣಿಕೆ ಮಾಡಿಕೊಂಡೆ, ಕಬ್ಬು ಬಾಳೆ ಹಿಂಗ 10 ಹಲವಾರು ಮಾಡಿಕೊಂಡು ಇವತ್ತು ಒಂದು 2 ಎಕರೆ ಬಂಜು ಭೂಮಿ ತಗೊಂಡು ಇವತ್ತು ಅದಕ್ಕೊಂದು ರೂಪ ಕೊಟ್ಟು ಸುಮಾರು ಒಂದು 500-600 ಗಾಡಿ ಕೆರೆ ಮಣ್ಣು ಹಾಕಿಸಿ ಅದಕ್ಕೆ ಪೇರಲು ಹಚ್ಚಿದ್ದೀನಿ ಸರ್. ಒಂದು 300 ಶ್ರೀಗಂಧ, ಒಂದು 400 ಇದೆ, 50 ಮಾವು ಇದೆ, ಚಿಕ್ಕು ಒಂದು 15-20 ಇದೆ. ಹೀಗಾಗಿ ಆ ಕೃಷಿಯನ್ನ ಮುಂದುವರಿಸಿಕೊಂಡು ಜೊತೆ ಹೈನುಗಾರಿಕೆ ಮಾಡಿಕೊಂಡು ಇವತ್ತಿನ ಕೆಲವೊಂದು ಆವಿಷ್ಕಾರಗಳು ಕೂಡ ನಾವು ತಯಾರು ಮಾಡ್ತಾ ಇದೀವಿ ಸರ್. ಆಮೇಲೆ ಸಾವಯವ ಕಡೆ ಹೆಚ್ಚಿನ ಲಕ್ಷ್ಯ ಕೊಟ್ಟು ಅದರ ಪ್ರಕಾರ ಒಳ್ಳೆ ಆರೋಗ್ಯವಂತವಾಗಿ ಬೆಳಿಲಿಕ್ಕೆ ನಾವು ಉತ್ಸುಕರಾಗಿ ನಡೆದಿದ್ದೀವಿ ಸರ್. ಅಡ್ಡಿಲ್ಲ ಅಂದ್ರೆ ನೀವು ಏನು ವಿಜ್ಞಾನಿಗಳ ಮಾರ್ಗದರ್ಶನದೊಳಗೆ ಸಾವಯವ ಪದ್ಧತಿಯನ್ನ ಅನುಸರಿಸಿ ಒಳ್ಳೆ ಬೆಳೆಯನ್ನ ಬೆಳೀತಾ ಇದ್ದೀರಿ. ಸಾಕಷ್ಟು ಬೆಳೆಗಳು ನಿಮ್ಮ ತೋಟದೊಳಗದಾವ, ಹಿಂಗಾಗಿ ನಿಮಗ ಆತಂಕ ಅಥವಾ ಭಯ ಏನಾದ್ರ ಏನಾಗ್ತದ ಬೆಳೆ ಬರ್ತದಿಲ್ಲ ಕೈಗೆ ಅನ್ನುವಂಥದ್ದು ಏನು ತೊಂದರೆ ಇಲ್ಲ ನಿಮಗೆ? ಇಲ್ಲ ಸರ್. ಒಂದಿಲ್ಲೊಂದು ಬೆಳೆ ಅಥವಾ ಒಂದಿಲ್ಲೊಂದು ಪದ್ಧತಿ ನಿಮ್ ಕೈ ಹಿಡಿತ? ಹೌದು ಸರ್. ಈಗ ರೈತ ಏನ್ ಮಾಡ್ತಾನೆ ಸರ್, ಒಂದೇ ಬೆಳೆ ಹಾಕೊಂಡು ಒಂದು ವಾತಾವರಣ ಆಧಾರ ಮೇಲೂ ಅಥವಾ ಯಾವುದು ಕೀಟಬಾಧೆಗಳ ಆಧಾರ ಮೇಲೂ ನಶಿಸಿ ಹೋಯ್ತು ಅಂತಂದ್ರೆ ಕೈ ಸುಟ್ಕೋತಕ್ಕಂತ ಒಂದು ಸಂದರ್ಭ ಬರ್ತದ್ರಿ. ಹಾಗಾಗಿ ನಾವು ಇವತ್ತಿನ ದಿವಸ ಏನ್ ಮಾಡಿದ್ವಿ ಅಂತ ಕೇಳಿದ್ರೆ ಸಮಗ್ರ ಬೆಳೆ ಬೇಸಾಯ ಪದ್ಧತಿ ಅಂತೇಳಿ ಅಳವಡಿಸಿಕೊಂಡಿದ್ವಿ ಸರ್. ಹೀಗಾಗಿ ಏನಾಗ್ತದೆ ಸರ್, ಒಂದ್ ಬೆಳೆ ಏನಾದ್ರೂ ಫೇಲ್ ಆದ್ರೆ ಇನ್ನೊಂದ್ ಬೆಳೆ ನಮ್ಗೆ ಹಿಡಲಿಕ್ಕೆ 100% ಸಕ್ಸಸ್ ಇದೆ ಸರ್. ಇನ್ನು ಅದ್ರ ಜೊತೆ ಈಗ ಹೈನುಗಾರಿಕೆ ಒಂದು ಸರ್ ಬಹಳ ಇಂಪಾರ್ಟೆಂಟ್ ಸರ್ ಜೀವನದಲ್ಲಿ. ರೈತ ಎರಡು ಎತ್ತುಗಳ ಜೊತೆ ಒಂದು ಆಕಳ ಇದ್ರೆ ಇವತ್ತು ಹೈನುಗಾರಿಕೆಯಿಂದ ಮಕ್ಕಳ ಎಜುಕೇಶನ್ ಕೊಡಬಹುದು. ಆಮೇಲೆ ಈಗ ನಾವೇನು ಲಾಗೋಡಿ ಮಾಡ್ತೀವಿ, ಹೊಲಗಳಿಗೆ ಖರ್ಚು ಮಾಡ್ತೀವಿ, ಒಂದು ಅರ್ಧ ಖರ್ಚು ಕೂಡ ತಗೊಂಡು ಹೋಗ್ತೀವಿ. ಹೀಗಾಗಿ ಹೈನುಗಾರಿಕೆ ರೈತಕ್ಕೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಅದರಿಂದ ಆರ್ಥಿಕವಾಗಿ ಸಬಲರಾಗತಕ್ಕಂತ ಒಂದು ಚಾನ್ಸಸ್ ಹೆಚ್ಚಿಗಿದೆ ಸರ್. ಯಾಕಂದ್ರೆ ಬರೀ ನಾವು ಒಂದ್ರ ಮೇಲೆ ನಾವು ಆಧಾರವಾಗಿ ಇಟ್ಕೊಂಡು ಕೂತ್ರೆ ರೈತರು ಇವತ್ತು ಕೈ ಸುಟ್ಕೋಸ್ಗೆ ಗ್ಯಾರಂಟಿ. ಅದು ರೈತರು ಮೋಸ್ಟ್ಲಿ ಆ ನಿಟ್ಟಿನಾಗ ಹೆಜ್ಜೆ ಇಡಬಾರ್ದು ಅಂತ ರೈತರಲ್ಲಿ ನಾನು ಮನವಿ ಮಾಡ್ಕೋತೀನಿ ಸರ್. ಈಗ ಹೈನು ಮಾಡ್ತಾ ಇದ್ದೀರಲ್ಲ, ಎಷ್ಟು ಆಕಳು ಅಥವಾ ಎಮ್ಮೆ ಅದಾವ ನಿಮ್ ಕಡೆ? ಸರ್ ಒಂದು 4 ಆಕಳು ಸರ್. 4 ಆಕಳನ್ನ ನೀವು ಸಾಕಿರಿ? ಹೌದು ಸರ್. ಯಾವ ತಳಿಯು? ಜರ್ಸಿ. ಒಂದು ಎಚ್ಎಫ್ ಅದ. ಹೌದಾ? ಒಂದು ಎಚ್ಎಫ್, 3 ಜರ್ಸಿ. ಮತ್ತೆ ಅದ್ರ ಇಳುವರಿ ಅದೆಲ್ಲ ಹೆಂಗ್ ಬರ್ತದ ಸರ್? ಅದು ನಾವೇನು ಅದಕ್ಕೆ ಮೇಂಟೈನ್ ಮಾಡ್ತೀವಿ ಆ ಪ್ರಕಾರ. ಅಡ್ಡಿ ಇಲ್ಲ. ಈಗ ಸಾಮಾನ್ಯವಾಗಿ ಒಂದು ದಿವಸಕ್ಕೆ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಅಂತೀರಿ? ಸರ್ 2 ಆಕಳು ಕಬ್ಬು ಕಟ್ಟೆ ಒಂದು ತಿಳ್ಕೊರಿ, 2 ಆಕಳು ಹಾಲು ಕೊಡ್ತಾವ. 1 ಆಕಳು ಬೆಳಿಗ್ಗೆ 1-6, ಸಾಯಂಕಾಲ 1-6, ಈ ರೀತಿ ದಿನಕ್ಕೊಂದು 12-24 ಹಾಲು ಹೋಗ್ತದೆ ಲೀಟರ್. ಆ ಪ್ರಕಾರ ನಮ್ಗೆ ಆದಾಯ ಆಯ್ತು. ಅಡ್ಡಿಲ್ಲ. ಈಗ ಆಕಳದಿಂದ ನಮಗ ಹಾಲು ಅಂತೂ ಸಿಗ್ತದ, ಆದ್ರೆ ಹಾಲಿನಕಿಂತ ಹೆಚ್ಚಾಗಿ ಸಗಣಿ ಸಿಗ್ತದ, ಗಂಜಳ ಸಿಗ್ತದ. ಇದು ಬಹಳ ಮುಖ್ಯವಾಗಿ ರೈತರಿಗೆ ದೊರಕುವಂತಹ ಪದಾರ್ಥಗಳು, ಅವುಗಳ ಬಳಕೆಯನ್ನು ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ? ಸರ್ ನೋಡಿ, ಆಗ ಕಟ್ಟಿದ್ರೆ ಬರೀ ಹಾಲಿಗೋಸ್ಕರ ಕಟ್ಟಿದೀವಿ ಅಂತಕ್ಕಂಥದ್ದು ಶುದ್ಧ ತಪ್ಪು. ಯಾಕಂದ್ರೆ ಇವತ್ತು ಸಗಣಿದು ಬಹಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನಾವು ಸಾವಯವನ್ನಾಗಿ ಭೂಮಿ ತಯಾರು ಮಾಡಬೇಕಾಗಿದೆ. ಕಾರಣ ಅಂತಂದ್ರೆ ಇವತ್ತು ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಸೋಳ್ಗಟ್ಟು ಹೋಗ್ತಾ ಇದೆ ಸರ್. ಅದಕ್ಕೆ ನಾವು ಇವತ್ತಿನ ದಿವಸ ಅವೇನು ಕಸದಿನ ರಸ ಇದೆಯೋ ಹಾಗೇನೆ ಈ ಹೆಂಡಿ ಗೊಬ್ಬರ ನಾವು ತಯಾರು ಮಾಡಿಕೊಂಡು, ಎರೆಹುಳದ ಗೊಬ್ಬರ ತಯಾರು ಮಾಡಿಕೊಂಡು, ಅದಕ್ಕೆ ನಾವು ಬುಕ್ಕದ ಮುಖಾಂತರ ಬಿತ್ತಲಿ ಅಥವಾ ಬಂಡಿ ಮುಖಾಂತರ ಹೊಲಾಗ ಹೋಗಿ ಚೆಲ್ಲಿ, ಅದು ನಾವು ಬಂಗಾರ ಬೆಳೆದಂಗ ಸರ್. ಹೀಗಾಗಿ ಹಾಲಿನಕಿಂತ ನಮ್ಗ ಸಗಣಿನೇ ಮುಖ್ಯ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎರೆ ಗೊಬ್ಬರ ಮಾಡ್ತಾ ಇದ್ರಿ ತಾವು? ಸರ್ ಮಾಡ್ತೀವಿ ಸರ್. ಎಷ್ಟು ಉತ್ಪಾದನೆ ಆಗ್ತದ ಸರ್? ಈಗ ನಾವು ಹೊಲಕೆ ಮಾಡ್ಕೊತೀವಿ ಸರ್. ಹೊಲದೊಳಗೆ ಮಾಡಿಬಿಡ್ತೀರಿ? ನೇರವಾಗಿ ಹೊಲದೊಳಗೆ? ನೇರವಾಗಿ ಮಾಡಿದ್ವಿ. ಯಾಕಂದ್ರೆ ನಾವು ಮಾರಕ ಜಾಗದ ಆತಂಕ ಇದೆ ಸರ್, ಆ ಕಾರಣಕ್ಕಾಗಿ ಹಾಗೆ ಮಾಡ್ತೀವಿ ಸರ್. ಇನ್ನೊಂದು, ಈ ಹೊಲಗಳಿಗೆ ನಾವು ಮಣ್ಣು ತಯಾರು ಮಾಡ್ತೀವ್ರಿ. ಈಗ ಒಂದು 1000 ವರ್ಷಗಳಿಂದಲೇ ಆದರೂ ಕೂಡ 1 ಇಂಚು ಮಣ್ಣು ಆಗಂಗಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವ್ರಿ, ಈ ವರ್ಷ ಹೊಲದಲ್ಲಿ ಸುಮಾರು ಒಂದು 15 ವರ್ಷ ಮೇಲೆ ಸರ್, ನಾವು ಅಲ್ಲಿರ್ತಕ್ಕಂಥ ಕಸ ಹೊರಗೆ ತೆಗೆಯಲ್ಲ ಸರ್. ನಾವು ತೊಗರಿ ಕಟ್ಟಿಗೆ ಆಗಲಿ, ಆಮೇಲೆ ತೊಗರಿ ಹೊಟ್ಟಾಗಲಿ, ಆಮೇಲೆ ತೊಗರಿ ಕುಯ್ಲಿ ಆಗಲಿ, ಅದು ನಾವು ಏನು ಕೊಯ್ಕೊಂಡು ರಾಶಿ ಮಾಡ್ಕೋತೀವಿ, ಮಾಡಿದ್ಮೇಲೆ ಅದಕ್ಕೆ ನಾವು ಲೂಟ್ರು ಉರಿಸಿ ಮಲ್ಟಿಪೈ ಮಾಡಿ ಅಲ್ಲೇ ಕುಳಿಯೋ ಹೆಂಗೆ ಮಾಡ್ತೀವಿ ಸರ್? ಭೂಮಿ ಹಸನ್ ಇಡಲ್ ಸರ್ ಟೋಟಲ್. ಹೊಲದೊಳಗೆ ಏನು ಶೇಷ ವಸ್ತುಗಳು ಇರ್ತಾವ, ಉಳಿಕೆಗಳು ಇರ್ತಾವ, ಅವು ಎಲ್ಲ ಅಲ್ಲೇ ಸರ್ ಭೂಮಿಗೆ ಕೊಡುವಂತ ಭೂಮಿಗೆ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ತೀವಿ ಸರ್. ಹೊಲದ ಕಸ ತೆಗೆದು ಕಳೆ ತೆಗೆಯುವ ಸಂದರ್ಭದಾಗ ಒಂದು 10 kg ಆಯ್ತು ಅಂತಂದ್ರೆ ಅಲ್ಲೇ ಸ್ವಲ್ಪ ತಗ್ಗು ತೋಡಿ ಅಲ್ಲೇ ಅದ್ರ ಮಣ್ಣು ಹಾಕಿ ಭೂಮಿ ಬೆಳೆಯೊಳಗನೆ ಮಡಿಸಿ ಮೂಲಿ ಹಾಕ್ತೀವಿ ಸರ್. ಅದು ಯಾವ್ದೇ ಇಲ್ಲಿ ಹೊರಗೆ ತೆಗೆಯಂಗಿದೆ ಸರ್. ಅದು ಕಾರಣ ಏನು ಅಂತ ಕೇಳಿದ್ರೆ ಹಸಿರೇಲಿ ಗೊಬ್ಬರ ಅಂತೀವಲ್ಲ ನಾವು, ಆ ಪ್ರಕಾರ ನಾವ್ ಏನ್ ಕಸ ತೆಗಿತಾ ತೆಗಿತಾ ಹೋಗ್ತೀವಿ ಹಸಿ ಕಸ ಅಲ್ಲಿ ತೆಗ್ದು ತೋಡಿ ಅದರಲ್ಲಿ ಹಾಕಿದ್ರೆ ಮ್ಯಾಲ ಮಣ್ಣು ಹಾಕ್ಬಿಟ್ಟಿವಿ ಅಂದ್ರೆ ಕೇವಲ 15 ದಿನಗೆ ಅದು ಕೊಳತು ಹೋಗ್ತದೆ ಸರ್. ಅಡಿಲ್ಲ ಈಗ ಹಂಗ ಉಳಿಕೆಗಳಿರ್ತಾವ ಕಳಿಬೇಕು ಅಂತಂದಾಗ ಸಾಕಷ್ಟು ಕಲ್ಚರ್ ಗಳು ಸಿಗ್ತಾವ. ಇವತ್ತಿನ ದಿವಸ ಕೃಷಿ ವಿಜ್ಞಾನ ಕೇಂದ್ರದವರು ಕೊಡ್ತಾರೆ ನಿಮಗೆ ಕಲ್ಚರ್, ಅದನ್ನ ನೀವು ಹಾಕಿದ್ರಿ ಅಂತಂದ್ರೆ ಒಳ್ಳೆ ಗೊಬ್ಬರ ಜಲ್ದಿ ತಯಾರಾಗ್ತದೆ. ಅಂತ ಕಲ್ಚರ್ ಗಳನ್ನೇನಾದ್ರೂ ನೀವು ಉಪಯೋಗ ಮಾಡಾಕತ್ತೀರಿ ಸರ್? ಅವೇನು ಮಾಡಿಲ್ಲ ಸರ್, ಮಾಡಿಲ್ಲ. ನೇರವಾಗಿ ಇದೇನು ಮಾಡ್ತಾ ಇದ್ದೀವಿ ಈಗ ಜೀವಾಮೃತ ಆಗ್ಲಿ ಮತ್ತೆ ನಾವು ತೊಗರಿ ಹೊಟ್ಟಿನಿಂದ ದ್ರಾವಣ ಅಂದ್ರೆ ತೊಗರಿ ಹೊಟ್ಟಿನ ಅಮೃತ ಅಂತ ಕರಿಬಹುದು, ಅದರಿಂದ ದ್ರಾವಣ ತಯಾರು ಮಾಡಿ ನೇರವಾಗಿ ಭೂಮಿ ಸಿಂಪಡಣೆ ಮಾಡ್ತೀವಿ ಸರ್. ಹೌದಾ? ತೊಗರಿ ಹೊಟ್ಟನ್ನು ಉಪಯೋಗ ಮಾಡಿಕೊಂಡು ಅದೇ ಪೋಷಕಾಂಶ ಅಂತ ಹೇಳಿ ನೀವು ತಯಾರು ಮಾಡಿ ಅದನ್ನ ಬೆಳೆಗಳಿಗೆ ಸಿಂಪಡಣೆ ಮಾಡ್ತೀವಿ ಸರ್. ಬೆಳೆಗಳು ಬಡ್ಡಿ ಹಾಕ್ತೀವಿ. ಒಂದು ಬಗೆ ಜೀವಾಮೃತ ಇದ್ದ ಜೀವಾಮೃತ ಯಾವ ರೀತಿ ಮಾಡ್ತಾ ಇದ್ದೀರಿ, ಹೆಂಗ್ ಮಾಡ್ತಾ ಇದ್ದೀರಿ ಒಂದ್ ಸ್ವಲ್ಪ ವಿವರವಾಗಿ ಹೇಳ್ತೀರಿ? ಒಂದು ಅರ್ಬಿ ತಗೋದ ಸರ್, ಅರ್ಬಿ ತಗೊಂಡು ಒಂದ 5 kg ಅಥವಾ 8 kg ಅಷ್ಟು ಆ ಹೊಟ್ಟೆ ಅದ್ರಲ್ಲಿ ಹಾಕಿ ಮೂಟೆ ಕಟ್ಬಿಡದ ಸರ್. ಅಂದ್ರೆ ತೊಗರಿದ ಏನ್ ಉಳಿದಿರ್ತದ ಅದನ್ನ ಹೊಟ್ಟೆ ಮಾಡಿ ಹೊಟ್ಟೆ ಸರ್, ಟೋಟಲಿ ಹೊಟ್ಟೆ ಬಂದಿರತಕ್ಕಂಥ ವೇಸ್ಟ್ ರೀ, ಅದು ವೇಸ್ಟ್ ಹೊಟ್ಟು ಅದು ಅದ್ರಲ್ಲಿ ಹಾಕಿ ಬ್ಯಾರಲ್ ನೀರಲ್ಲಿ ಮುಣುಗಿಸಿ ಒಂದ್ 5 ದಿವಸ ಇಡ್ಬೇಕು ಸರ್. ಅದಿಟ್ಟರೆ ಏನಾಗ್ತದೆ ಸರ್, ರಸ ಬಿಡ್ತದೆ ಸರ್ ಕೆಳಗಡೆ. ರಸ ಬಿಡ್ತು ಅಂದಾಗ ಅದಕ್ಕೆ ಏನ್ ಮಾಡ್ಬೇಕ್ರಿ, ಒಂದ್ 10 liter ಗೋಮೂತ್ರ, ಒಂದ್ 5 kg ಬೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಒಂದ್ 4-5 ದಿವಸ ಅದಕ್ಕೆ ಕಲ್ಚರ್ ಮಾಡೋದು ಸರ್. ಮಾಡಿದ್ಮೇಲೆ ದ್ರಾವಣ ಕಂಪ್ಲೀಟ್ ತಯಾರಾಗ್ತದ್ರಿ. ಆಮೇಲೆ ಅದು ಹೊಟ್ಟೆ ಏನ್ ಮಾಡಿದ್ರೆ ಅದು ಹಿಂಡಿ ಹೊರಗೆ ತೆಗೆದ ಸರ್, ಹಿಂಡಿ ಹೊರಗೆ ತೆಗೆದು ಅದು ಇನ್ನೂ ಒಳಗೆ ಅದು ರಸ ಉಳಿಯುತ್ತೆ ಸರ್. ಈ ಮತ್ತೊಂದು ಬುಟ್ಟಿಯಲ್ಲಿ ಅದ ಇಟ್ಟು ಅದ್ರ ನೀರ್ ಹಾಕಿ ಸೋಸಿ ಮತ್ತೆ ಬೆಳೆದ ಹಾಕ ಸರ್. ಅದ್ರ ಮೇಲೆ ಕಂಪ್ಲೀಟ್ ಕ್ಲಿಯರ್ ಆಗ್ತದೆ ಸರ್. ಹೆಂಗ ಗಾಣದೊಳಗೆ ಈಗ ಕಬ್ಬಿನ ರಸ ತೆಗಿತಿರ್ತಾರಲ್ಲ ಸರ್, ಅದು 10 ಸಲ ಹಾಕಿ ಹಾಕಿ ಕಡಿ ಒಂದ್ ಹನಿನೂ ಉಳಿಲಾರ್ದಂಗೆ ಏನು ಮಷಿನ್ದಿಂದ ನಾವು ಕಬ್ಬಿನ ಪರಿಸ್ಥಿತಿ ಮಾಡ್ತೀವಲ್ಲ, ಅದೇ ರೀತಿಯಾಗಿ ತಾವು ಮಾಡ್ತಾ ಇದ್ದೀವಿ. ಎಷ್ಟು ಸಾಧ್ಯತೆ ಅಷ್ಟ ಎಲ್ಲಾ ಪೋಷಕಾಂಶಗಳನ್ನು ತಕೊಳ್ತೀವಿ ಬರುವಂತದ್ರಿ ಸರ್. ಅದರಿಂದ ಹೊರಗೆ ಬರುವಂತ ಪ್ರಯತ್ನ ಮಾಡಿ ಅದನ್ನ ಬ್ಯಾರಲ್ ಅಲ್ಲಿ ಹಾಕಿ ಒಂದು 200 liter ದ್ರಾವಣ ತಯಾರು ಮಾಡಿಕೊಂಡು ಅದಕ್ಕ ಸ್ಪ್ರೇ ಇರ್ತದಲ್ಲಿ 14 liter 20 liter, ಆ ಸ್ಪ್ರೇ ಅಲ್ಲಿ ನಾವೇನು ತೊಗರಿ ಹೊಟ್ಟಿನ ಅಮೃತಿಯನ್ನು ತಯಾರು ಮಾಡ್ತೀವಿ, ಅದು 2 liter ಹಾಕೊಂಡು ಬೆಳೆಗಳಿಗೆ ಅಥವಾ ಭೂಮಿಗೆ ಸ್ಪ್ರೇ ಮಾಡ್ತಾ ಹೋಗ್ತೀವಿ ಸರ್. ಎಲ್ಲ ಬೆಳೆಗಳಿಗೆ ಇದ್ರೆ ಯಾವ ಬೆಳೆಗಳನ್ನ ಹಾಕಬಹುದು ಸರ್? ಅದಕ್ಕೆ ಸಾವೆ ಇಲ್ಲ ಸರ್. ಅದಕ್ಕೆ ಅಂದ್ರೆ ಒಳ್ಳೆ ಪೋಷಕಾಂಶ ಬೆಳೆಗಳಿಗೆ ಸಿಗುತ್ತದೆ. ಹೌದು ಸರ್. ಅಂದ್ರೆ ಈಗ ನೋಡ್ರಿ ನಿಮ್ಮಲ್ಲಿ ಸಾಕಷ್ಟು ಬೆಳೆಗಳದಾವ, ಬಾಳೆಗೆ ಎಷ್ಟು ತಾವು ಸ್ಪ್ರೇ ಮಾಡ್ತಾ ಇದ್ದೀರಿ? ಆಮೇಲೆ ಈ ತೊಗರಿನೇ ಇರ್ಬೋದು, ತೊಗರಿಗೆ ಎಷ್ಟು ಸ್ಪ್ರೇ ಮಾಡ್ತೀರಿ? ಗೋಧಿಗೆ ಎಷ್ಟು ಸ್ಪ್ರೇ ಮಾಡ್ತೀರಿ? ಮಾವಿಗೆ ಎಷ್ಟು ಸ್ಪ್ರೇ ಮಾಡ್ತೀರಿ? ಅಂದ್ರೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ. ಹೌದು ಸರ್. ಮತ್ತೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಬೆಳೆಗಳು ಅಂತ ಇರ್ತವೆ, ಆ ಪ್ರಕಾರ ನಾವು ಬೆಳೆಗಳಿಗೆ ಅನುಸಾರವಾಗಿ ಸಿಂಪಡಣೆ ಮಾಡ್ತೀವಿ. ಈಗ ಅಲ್ಪಾವಧಿ ಬೆಳೆಗಳು ಅಂತ ತಿಳ್ಕೊಳ್ಳಿ, ಈ 3 ತಿಂಗಳಲ್ಲಿ ಅದು ಹಾರ್ವೆಸ್ಟ್ ಬರ್ತವೆ, ಅಂತವಕ್ಕೇನು ವಾರಕ್ಕೆ 2 ಸಲ ನಾವು ಉಪಯೋಗ ಮಾಡ್ತೀವಿ. ಇನ್ನು ದೀರ್ಘಾವಧಿ ಬೆಳೆಗಳು ಏನಿರ್ತಾವ ಅವಕ್ಕೆ 15 ದಿವಸಕ್ಕೊಂದ್ಸಲ 7 ದಿವಸಕ್ಕೊಂದ್ಸಲ ನಮ್ ಟೈಮ್ ಸಿಕ್ಕಾಗೆಲ್ಲ ಸ್ಪ್ರೇ ಮಾಡ್ತೀವಿ. ಇದು ಯಾವಾಗಿಂದ ನೀವು ಮಾಡಾಕತ್ತೀರಿ ಇದು ತೊಗರಿ ಹೊಟ್ಟಿನ ಅಮೃತ? ಇದು 4 ವರ್ಷ ಸರ್. ಈ ವರ್ಷ 4 ವರ್ಷ. 4 ವರ್ಷಕ್ಕಿಂತ ಮೊದಲು ಇದು ನೀವು ಪ್ರಯೋಗ ಮಾಡಿದ್ದಿಲ್ಲ? ಇಲ್ಲ ಸರ್. ಜೀವಾಮೃತ ಮಾಡ್ತಿದ್ವಿ. ಜೀವಾಮೃತ ಮಾಡ್ತಾ ಇದ್ರಿ. ಅಂತ ಸಮಯದೊಳಗೆ ಹಿಂದಕ್ಕೆ ಏನು ಇಳುವರಿ ಬರ್ತಿತ್ತು, ಈಗೇನು ಇಳುವರಿ ಅಥವಾ ಬೆಳೆಗಳ ಆರೋಗ್ಯ ಅನ್ಬಹುದು? ಒಳ್ಳೆ ಕ್ವಶನ್ ಸರ್. ಇದು ಏನು ಸರ್, ಈಗ ಬೆಳೆಗಳಿಗೆ ಏನು ರೋಗ ಬರ್ತಾವ, ಮೆಣಸಿನ ಗಿಡಕ್ಕೆ ಒಂದು ರೋಗ ಬರ್ತಂತ ಮುಟ್ರಿಯಲ್ಲಿ ರೋಗ ಅಂತ ಬರ್ತಾರೆ. ಆ ಸಂದರ್ಭದಾಗ ಇದೇನ್ ನಾವು ಈಗ ತೊಗರಿ ಹೊಟ್ಟಿನ ತಯಾರು ಮಾಡ್ತೀವಲ್ರಿ, ಇದು ಸ್ಪ್ರೇ ಮಾಡಿದ್ರೆ ಕೇವಲ 8 ದಿನದಾಗ ಕ್ಲಿಯರ್ ಆಗ್ತದೆ ಸರ್. ಒಳ್ಳೆ ಗ್ರೋತ್ ಆಗ್ತದ, ಆ ನಿಟ್ಟಿನಾಗ ಅದು ಮಾಡ್ತಾ ಇಳುವರಿ ಏನಾದ್ರೂ ಬದಲಾವಣೆ ನೀವು ಸರ್? ಬದಲಾವಣೆ ಆಗ್ತದೆ, ಯಾಕಂದ್ರೆ ಕಾಳ ದಪ್ಪ ಆಗ್ತದೆ, ಇನ್ನು ಬೆಳೆಗೆ ಯಾವ ರೋಗನು ತಗಲಲ್ಲ, ಇನ್ನ ಆರೋಗ್ಯವಾಗಿ ಇರ್ತಕ್ಕಂಥದ್ದು ಬೆಳೆ ಬೆಳೀತದೆ, ಮತ್ತೆ ಹೂವುಗಳು ಹೆಚ್ಚಿಗೆ ಉಳಿತು ಅಂದ್ರೆ ಕಾಯಿ ಹೆಚ್ಚಿಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಪರ್ಸೆಂಟೇಜ್ ತಗೊಂಡಿದೀವಿ. ಅಂದ್ರೆ ಅಡ್ಡಿಲ್ಲ, ಸಾಕಷ್ಟು ಒಳ್ಳೆ ಗಮನಾರ್ಹವಾದಂತಹ ಒಂದು ಇಳುವರಿ ಆಯ್ತು. ಆರೋಗ್ಯ ಬಹಳ ಮುಖ್ಯದ, ಆರೋಗ್ಯ ಚಲೋ ಇರ್ತದ, ಯಾವ್ದು ರೋಗ ರುಜಿನ ಹುಳ ಅವು ತೊಂದರೆ ಕೊಡಂಗಿಲ್ಲ. ಹುಳ ಬರ್ತಾವ ಸರ್, ಅದಕ್ಕೆ ಕೀಟಬಾಧೆ ಆಗ್ತದೆ. ಆದ್ರೆ ಅದನ್ನ ನಾವು ನಿಯಂತ್ರಣ ಮಾಡ್ಕೋಬೇಕಾಗ್ತದೆ. ಅದನ್ನ ಹೆಂಗ್ ಮಾಡ್ತಾ ಇದ್ರಿ? ಅದನ್ನ ಸಾವಯವ ಪದ್ಧತಿ, ಸಾವಯವ ಪದ್ಧತಿಯಲ್ಲಿ ಸರ್ ನಿಯಂತ್ರಣ ಆಗೋದು ಕಷ್ಟ ಸರ್. ಎಲ್ಲ ರೈತರು ಬಹಳ ಜನ ನಿಯಂತ್ರಣ ಆಗ್ತದೆ ಅಂತ ಹೇಳ್ತಕ್ಕಂಥ ರೇಷ್ಮೆ ಹುಳ ಒಂದು ಉದಾಹರಣೆ ತಗೊಳ್ಳಿ. ರೇಷ್ಮೆ ಹುಳ ಏನ್ ಮಾಡ್ತದೆ, ಇವತ್ ಮರಿ ಆಗ್ಯಾವ ಅಂತ ತಿಳ್ಕೊಳ್ಳಿ, ನಾವು ಚಾಕಿ ಕಟ್ಟಬೇಕಾಗಿದೆ. 3 ದಿವಸದಲ್ಲಿ 1 ಜ್ವರ ಕೂಡ್ತು ಸರ್. ಒಂದೇ ಜ್ವರ ಕೂಡ್ತದೆ. 1 ಜ್ವರ ಕೂಡಕ್ಕಿಂತ ಮುಂಚೆ ಹುಳ ಸೂಕ್ಷ್ಮ ಇರ್ತದೆ ಸರ್, ಕೂದಲೆ ಹಾಗೇನೆ ಸೂಕ್ಷ್ಮ ಇರ್ತದೆ. 1 ಜ್ವರ ಕೂತು ಅಂದ್ರ ಇನ್ನ ಅದು ವೃದ್ಧಿ ಆಗ್ತದ್ರಿ, ಯಾಕಂದ್ರ ಎರಡನೇ ಜ್ವರಕ್ಕೆ ಬರ್ತಕ್ಕ ಅದು ಸ್ಟ್ರಾಂಗ್ ಆಗ್ತದೆ. ಹೌದ್ರೆ ಈಗ ನಾವು ಸಾವಯವದ ದ್ರಾವಣ ಹಿಂದೆ ತಯಾರು ಮಾಡ್ಕೊಂಡು ಹುಡುತಿರ್ತೀವಿ ಕೊರ್ಸ ಮೊಟ್ಟೆ ಹೊರಗೆ ಬಂದ ತಕ್ಷಣ ಅಥವಾ ಒಂದ್ ದಿವಸ ಎರಡು ದಿವಸ ನಾವು ಸ್ಪ್ರೇ ಮಾಡಿದೀವಿ ಅಂದ್ರೆ ನಶಿಸಿ ಹೋಗ್ತದೆ. ಹಾಗಂತೂ ನಮ್ಗೇನು ಕಂಡು ಬರಂಗಿಲ್ಲ ಸರ್, ಯಾಕಂದ್ರೆ ರೇಷ್ಮೆ ಮೊಟ್ಟೆನೆ ಬೇರೆ, ಈ ಕೀಟಬಾಧೆಗಳ ಮೊಟ್ಟೆನೆ ಬೇರೆ ಸರ್. ಯಾಕಂದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಆಗ್ತದೆ ಸರ್. ಇದು ವಾತಾವರಣಕ್ಕೆ ಹೊಂದ್ಕೊಂಡಿರ್ತದೆ ಸರ್, ಇದು ಕೀಟಬಾಧೆ ಅದು ಪ್ರಕೃತಿಯಲ್ಲಿ ಹುಟ್ಟಿರ್ತದೆ. ಇದು ರೇಷ್ಮೆ ನಾವು ತಯಾರು ಮಾಡಿರ್ತೀವಿ, ಎಲೆಗಳ ಕೆಳಗಡೆ ಹತ್ತಿದ್ದು ನಮ್ಗೆ ಕಾಣಂಗಿಲ್ಲ ಸರ್. ಹೀಗಾಗಿ ನಾವು ಅದು ಸ್ಪ್ರೇ ಮಾಡಿದ್ರೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಇನ್ನು ಒಂದನೇ ಜ್ವರ ಪಾಸ್ ಆಯ್ತು, ಎರಡನೇ ಜ್ವರ ಪಾಸ್ ಆಯ್ತು ಅಂದ್ರೆ ಅದು ಸಾಯಲ್ಲ ಸರ್, ನಿಂದಿರ್ತದೆ ಒಂದ್ ಎರಡು ದಿವಸ, ಅದಕ್ಕೆ ಏನು ದಿಮ್ಮ ಹತ್ತದಂಗ ಆಗ್ತದೆ. ಎರಡು ದಿವಸ ನಿಂದಿರ್ತದೆ, ಮೂರು ದಿವಸ ಮತ್ತೆ ಸ್ಟಾರ್ಟ್ ಮಾಡ್ತದೆ. ಅಲ್ಲಿ ಅನಿವಾರ್ಯತೆಯಿಂದಾಗಿ ನಾವು ಕೆಮಿಕಲ್ ಯೂಸ್ ಮಾಡ್ತಕ್ಕಂತ ಸಂದರ್ಭ ಬರ್ತದೆ ಸರ್. ಇಲ್ಲಾಂದ್ರೆ ನಾವು ಈ ಆರ್ಥಿಕವಾಗಿ ಸಬಲರ ಅದಕ್ಕೆ ಅಸಾಧ್ಯ ಆಗ್ತದೆ, ಇಳುವರಿ ಕಡಿಮೆ ಬರ್ತದೆ. ಮಾಡಬಹುದು, ಬಹಳ ಹೊಲಗಳಿದ್ರೆ ಅವರು ಶ್ರೀಮಂತರಿದ್ರೆ ಅವರು ಸ್ವಲ್ಪ ಈ ರೀತಿ ಮಾಡಬೇಕು ಅಂತೇಳಿ ಕಿಶಿಂದ ಅವರು ಅಭಿಪ್ರಾಯಪಟ್ಟರೆ ಅದು ಹಂಗಾಗಬಹುದು. ಈಗ ನಾವೆಲ್ಲ ಸಣ್ಣ ರೈತರು, ಈಗ ಅದರಲ್ಲೇ ನಾವೆಲ್ಲ ಕುಟುಂಬ ಆಗಲಿ ಶಿಕ್ಷಣ ಆಗಲಿ ಮಕ್ಕಳ ಮುಂದೆ ಏನಾದರೂ ಕೂಡ ಅದರಲ್ಲಿ ಮಾಡಬೇಕಾದ್ರೆ ಅದು ಅನಿವಾರ್ಯಕ್ಕಾಗಿ ಅದು ನಾವು ಮಾಡಬೇಕಾಗ್ತದೆ. ಅಂದ್ರೆ ಅನಿವಾರ್ಯ ಪ್ರಸಂಗದೊಳಗೆ ತಾವು ಮಾತ್ರ ಮಾಡ್ತೀವಿ ಅಂತ ಹೇಳಿ, ಮತ್ತೆ ಅನಿವಾರ್ಯ ಆದಾಗಂತೂ ಏನಾದರೂ ಮಾಡಬೇಕಲ್ಲ, ಬರೀ ಅದ್ರ ಮೇಲೆ ನಾವು ಅವಲಂಬಿತರಾಗೋದಕ್ಕೆ ಸಾಧ್ಯವೂ ಇಲ್ಲ, ಖರ್ಚು ಹೆಚ್ಚಾಗ್ತದೆ. ಎಷ್ಟು ಸಾಧ್ಯದ ಅಷ್ಟು ಖರ್ಚು ಕಡಿಮೆ ಮಾಡೋದ್ ಕಡೆ ನೀವು ಪ್ರಯತ್ನ ಮಾಡಿ ಆ ರೀತಿ ಮಾಡಿ ಬೆಳೆ ಬೆಳಕುತ್ತೆ. ಕಾಶಿನಾಥ್ ಅವರೇ, ತಾವು ರೇಷ್ಮೆಯಿಂದ ಕೃಷಿ ಜೀವನವನ್ನ ಶುರು ಮಾಡದಂತವರು, ರೇಷ್ಮೆ ಬಹಳ ಒಳ್ಳೆ ಇಳುವರಿ ಕೊಡುವಂತದ್ದು, ಒಳ್ಳೆ ಆದಾಯ ಕೊಡುವಂತದ್ದು, ಹೆಂಗ್ ಶುರು ಆಯ್ತು ಅದು, ಮತ್ತೆ ಅದನ್ನ ಯಾಕೆ ನೀವು ನಿಲ್ಲಿಸುವಂತ ಒಂದು ಪ್ರಸಂಗ ಕೂಡ ಬಂತು ಅಂತ? ಒಳ್ಳೆ ಕ್ವಶನ್ ರೀ. 83ರಲ್ಲಿ ನಾನು ಸುಮಾರು ಒಂದು 13-14 ವರ್ಷ ಇದ್ದೆ ಸರ್. ನಮ್ ತಂದೆಯವರು ರೇಷ್ಮೆ ಸ್ಟಾರ್ಟ್ ಮಾಡಿದ್ರು, ಒಬ್ರು 15 ಸ್ಟಾರ್ಟ್ ಮಾಡಿದ್ರು ಸರ್. ನಾವು ರೇಷ್ಮೆ ಮಾಡಬೇಕು ಅಂತೂ ಮಾಡಿಲ್ಲ. ನಮ್ ತಂದೆಯವರು ತಾತ ಅಂತಿದ್ರು, ಸಿದ್ದಪ್ಪ ಸೋರನ್ ಅಂತ ಹೇಳಿ, ಅವರು ನಮ್ ತಂದೆಯವರು ಜೊತೆ ಮಾಡಿ ನಾವು ರೇಷ್ಮೆ ಹಚ್ತೀವ್ರಿ, ನೀವು ಹಚ್ಚಿರಿ, ಇಲ್ರಿ ಮುತ್ತೆ ನಂಬಲ್ಲಿ ಜಾಗ ಇಲ್ಲ ಅಂತಂದ್ರು ನಮ್ ತಂದೆಯವರು. ಇಲ್ಲ ನಮ್ ಮನೆ ಕೊಡ್ತೀನಿ ನಿಮ್ಗ, ಅಲ್ಲಿ ರೇಷ್ಮೆ ಮಾಡಕತ್ತಿರ, ನೀವು ಹಚ್ಚಿರಿ ನಮ್ ಸಂಗಟ ಅಂತೇಳಿ ಅಂದ್ಬಿಟ್ಟು. ಅದು 1 ಚೀಲ 2 ಚೀಲ ಜೋಳ ಆಗ್ಲಾರ ಅಂತ ಹೊಲ, 1 ಎಕರೆ 4 ಗುಂಟೆ ಹೊಲ ಅದು, ಅಲ್ಲಿ ರೇಷ್ಮೆ ಹಚ್ಚು ಸರ್. ಯಾವಾಗ 83 ರೀ, 83-84 ಅಲ್ಲಿ ಬೆಳೆ ಸ್ಟಾರ್ಟ್ ಆಯ್ತು ಸರ್. ಅದು ಇನ್ನು 2 ಚೀಲ ಜೋಳ ಅಂತಂದ್ರಿ 500 ರೂಪಾಯಿ ಚೀಲ ಜೋಳ ಇತ್ತು ಸರ್ ಅವಾಗ. ಆದ್ರೆ ಆ ವರ್ಷ 16,000 ರೂಪಾಯಿ ಆಯ್ತು ಸರ್ ಅದು, ರೇಷ್ಮೆ 16,000 ರೂಪಾಯಿ ಆಯ್ತು. ಅಂದ್ರೆ ಇವತ್ತು 1,60,000 ಅಂದ್ರೂ ಕಡಿಮೆನೆ ಆಯ್ತು, ಅದ್ರದ್ದು 3 ಪಟ್ಟು ಜಾಸ್ತಿ ಆಗುತ್ತೆ ಸರ್ ರೇಟು. ಆ ಸಂದರ್ಭದಾಗ ಏನ್ ಮಾಡಿದ್ರು, ಅಲ್ಲಿ ಸ್ವಲ್ಪ ಜನರ ಸಂಖ್ಯೆ ಹೆಚ್ಚಿಗಿತ್ತು, ಹೀಗಾಗಿ ಅಲ್ಲಿ ನೀರು ಸಿಗಲಾರದಂತ ಸಂದರ್ಭ ಬಂದಾಗ ಅಲ್ಲಿಂದ ತಗೊಂಡ್ ಬಂದು ನಮ್ ಸ್ವಂತ ಹೊಲ ಇರತಕ್ಕಂತ ಹೊಲದಲ್ಲಿ ರೇಷ್ಮೆ ಹಚ್ಚಿ ಒಂದ್ 4 ಎಕರೆ ರೇಷ್ಮೆ ಮಾಡಿದ್ವಿ ಸರ್. ಅದನ್ನ ಮಾಡ್ತಾ ಮಾಡ್ತಾ ನಾವು ಕೂಡ ಹಂಗೆ ಕಾಲೇಜ್ಗೆ ಹೋಗೋದು, ನಮ್ ತಂದೆಯವ್ರ ಜೊತೆ ಕೈ ಜೋಡಿಸೋದು. ನಮ್ ತಂದೆಯವ್ರ 4 ಜನ ಅಣ್ಣತಮ್ಮರು, ಅಲ್ಲಿ ಇರೋದು ಒಂದ್ 8 ಎಕರೆ ಹೊಲ ನಮ್ ಹಿರಿಯರ ಆಸ್ತಿ ಅಷ್ಟೇ. ಆ ರೇಷ್ಮೆಯಿಂದ ಏನ ಸರ್, ಅದು ದ್ವಿಗುಣ ಆಯ್ತು ಸರ್, ಆರ್ಥಿಕ ಹೆಚ್ಚಿಗಾಯ್ತು ಸರ್. ಹೀಗಾಗಿ ವರ್ಷಕ್ಕೊಂದು ಹೊಲ, ವರ್ಷಕ್ಕೊಂದು ಜಾಗ, ವರ್ಷಕ್ಕೊಂದು ಹೊಲ ಖರೀದಿ ಮಾಡ್ಕೋತ ಬಂದಿವಿ ಸರ್. ಹೀಗಾಗಿ 8 ಎಕರೆ ಬಿಟ್ಟು 28 ಎಕರೆ ಹೊಲ ನಾವು ಖರೀದಿ ಮಾಡಬೇಕಾಯ್ತು ಸರ್. ಇದು ಒಂದು ವಾಣಿಜ್ಯ ಬೆಳೆ, ಮುಂದಿನ ತಿಂಗಳ ನಮ್ಗೆ ದುಡ್ಡು ಬೇಕಾಗಿದೆ ಅಂದ್ರೆ ಇವತ್ತಿನ ದಿವಸ ನಾವು ಸ್ಟಾರ್ಟ್ ಮಾಡೋದು ಪ್ರಯೋಗ. ಮುಂದಿನ ತಿಂಗಳು ಕರೆಕ್ಟ್ ಆಗಿ ನಾವು ಯಾವ ಡೇಟ್ ಇರುತ್ತೆ ಅವ್ರ ಡೇಟಿಗೆ ನಮ್ ಕೈಗೆ ದುಡ್ಡು ಬರುತ್ತೆ ಅಂತ ರೇಷ್ಮೆ ಬೆಳೆಯೋದು. ಹೀಗಾಗಿ ನಾವು ಅದರಿಂದಾನೇ ಮುಂದುವರೆದಿವಿ. BMTC ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟಿಂಗ್ ಬಂದು ಜಾಯಿನಿಂಗ್ ಆರ್ಡರ್ ತಂದು ನಮ್ಮ ತಾಯಿಯವ್ರ ಕೈಗೆ ಕೊಟ್ರು. ಅದಕ್ಕೂ ಕೂಡ ಹೋಗ್ಲಿಲ್ಲ ಸರ್ ನೌಕರಿ. ಆಮೇಲೆ ಮಿಲಿಟರಿಯಲ್ಲಿ ಸೆಲೆಕ್ಷನ್ ಆಗಿದ್ದೆ, ಅದು ನಮ್ಮ ತಾತನವ್ರು ಬಿಡಿಸಿದ್ರು. ಆಮೇಲೆ ಕಂಡಕ್ಟರ್ ಬಂದಿತ್ತು, ಅದು ಕೂಡ ನಮ್ ತಂದೆಯವ್ರು ಏನಂದ್ರೆ ಬೇಡಪ್ಪ ಏನ್ ಮಾಡ್ತೀವಿ ಇಲ್ಲೇ ಹೊಲ ಮನೆ ನೋಡ್ಕೊಂಡಿರೋ. ನಮ್ ತಂದೆಯವ್ರು ಒಂದು ಮಾರ್ಗದರ್ಶನ ನನಗೆ ಬಹಳ ಬೆಸ್ಟ್ ಸರ್. ಏನ್ ಹೇಳಿದ್ರೆ ಅಂದ್ರೆ, ತಮ್ಮ ನೌಕರಿ ಆದ್ರೆ ನೀನು ಒಬ್ಬನೇ ಬದುಕ್ತಿ, ಮತ್ತೆ ನಿನಗ ಭೂಮಿ ವಶ ಇದೆ, ಹಾಗಾಗಿ ನೀನ್ ನೌಕರಿ ಏನ್ ಮಾಡ್ತೀವಿ ಅದ್ರಲ್ಲಿ ಎಲ್ಲರಿಗೂ ತಗೊಂಡು ಹೋಗ್ತಿ, ನೀ ಒಬ್ಬ ಮನೆಯಲ್ಲಿ ಇದ್ರೆ ನನಗೆ ನೌಕರಿದ ಆಸೆ ಇಲ್ಲ, ನೀ ಇದನ್ನೇ ಮುಂದುವರ್ಸ್ಕೊಂಡು ಹೋಗು, ನಿನ್ ಜೊತೆ ಎಲ್ಲರೂ ಬದುಕುತ್ತಾರೆ, ನೀನು ಬದುಕ್ತಿ ಅಂತ ಹೇಳಿದ್ರು ಸರ್. ನಮ್ ತಂದೆಯವ್ರ ಮಾತು ನಾ ಚಾಚು ತಪ್ಪದೇ ಪಾಲಿಸ್ತಿದ್ದೆ, ಅದು ಕೂಡ ಹಾಗೆ ಪಾಲಿಸಿನ ಸರ್. ಹೀಗಾಗಿ ಇವತ್ತ ನಿಮ್ ಎದುರು ಕೂತು ಮಾತಾಡ್ಲಿಕ್ಕೆ ಒಂದು ನಮ್ ತಂದೆಯವ್ರ ಆಶೀರ್ವಾದ ಅಂತ ಹೇಳಿ. ಬಹಳ ಒಳ್ಳೆ ಮಾತು ಹೇಳಿದ್ರು. ಈಗೇನು ಅವ್ರ ಹೇಳದಂಗೆ ತಾವು ನಡ್ಕೊಂಡಿದ್ದೀರಿ. ಹೌದು ಸರ್. ಮತ್ತೆ ಅದರ ಜೊತೆ ಜೊತೆಗೆ ಏನಾಯ್ತು ಅಂತಂದ್ರೆ, ರೇಷ್ಮೆ ಕೂಡ ಅದೇ ರೀತಿಯಾಗಿ ನಿಮಗೆ ಒಂದು ಸ್ಫೂರ್ತಿ ಕೂಡ ಸಿಕ್ತು ಅಂತ ಹೇಳಿ. ರೇಷ್ಮೆ ಬೆಳೆಯಿಂದ ರೇಷ್ಮೆನೆ ಕಂಟಿನ್ಯೂ ಮಾಡಿದ್ರಾಯ್ತು, ಎಲ್ಲಿ ನೌಕರಿ ಬೇಡ ಅಂತ ಹೇಳಿ ನೌಕರಿಗೂ ಹೋಗಲಿಲ್ಲ. ಹೌದು ಸರ್. ಮುಂದ ನಮ್ ತಂದೆಯವರು ಅವ್ರ 4 ಜನ, ಅವ್ರ ಬೇರೆ ಆದ್ರು ನನ್ನ ಅಣ್ಣ ತಮ್ಮ 4 ಜನ ಸರ್. 2008-2009 ಅವರು ಬೇರೆ ಆದ್ರು ಸರ್. ಬೇರೆ ಆದಾಗ ನಾನು ಒಬ್ಬನೇ, ನಮ್ಮ ಮಕ್ಕಳೆಲ್ಲ ಚಿಕ್ಕಳು ಸರ್. ರೇಷ್ಮೆ ಮಾಡ್ಬೇಕನ್ನಾದ್ರೆ ಸ್ವಲ್ಪ 3-4 ಜನ ಬೆಂಬಲ ಬೇಕಾಗ್ತಿತ್ತು. ಆಮೇಲೆ ಈಗ ಆಧುನಿಕ ತಂತ್ರಜ್ಞಾನ ಬಂದಿದೆ ಸರ್. ಇವತ್ತು ನಾವು ಬುಟ್ಟಿಯಲ್ಲಿ ರೇಷ್ಮೆ ಮಾಡ್ತಿದೀವಿ, ಇವತ್ತು ಶೆಡ್ ಕಟ್ಟಿ ಒಂದು ರ್ಯಾಕ್ ಕಟ್ಕೊಂಡು ಅದರಲ್ಲಿ ರೇಷ್ಮೆ ಮಾಡ್ತಕ್ಕಂಥದ್ದು ಬಂತು. ಒಂದು 80 ಟೀನ್ಸ್ ಒಂದೊಂದ್ಸಲ ಗಾಳಿ ಗೋಪುರ ಹೋದು ಸರ್, ಗಾಳಿ ಬಿಟ್ಟು. ಹೀಗಾಗಿ ಆ ಶೆಡ್ಡಿಂದ ಒಂದು ಆತಂಕ ಸಲುವಾಗಿ ನಾವು ರೇಷ್ಮೆ ತೆಗಿಬೇಕಾಗಿ ಬಂತು ಸರ್. ಕಾರಣ ಅಂತಂದ್ರೆ ನಮ್ಗೆ ಹೆಣ್ಮಕ್ಳ ಸಂಖ್ಯೆ ಹೆಚ್ಚಿಗೆ, ಈಗ ಅವ್ರಿಗೆ ಎಜುಕೇಶನ್ ಕೊಡಿಸ್ಬೇಕು, ಅವ್ರ ಮದುವೆ ಮಾಡಬೇಕು. ಈಗ 7-8 ಲಕ್ಷ ರೂಪಾಯಿ ನಾವು ಶೆಡ್ಡಿಗೆ ಹಾಕಿದೆ ಅಂದ್ರೆ ಮಕ್ಕಳ ಭವಿಷ್ಯ ಹಂಗಂತ ವಿಚಾರ ಮಾಡಿದ್ವಿ ಸರ್. ಸಣ್ಣ ಸಂಸಾರ ಇದ್ದಷ್ಟೇ ಅವೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಕಷ್ಟ ಆಗಿತ್ತು. ಹಾಗಾಗಿ ನಾವು ರೇಷ್ಮೆ ತೆಗಿಬೇಕಾಗಿ ಬಂತು ಸರ್. ಅದು ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತ ಕೂಡ ಹೇಳ್ತೀನಿ ಸರ್. ರೇಷ್ಮೆ ತೆಗಿಬಾರ್ದಾಗಿತ್ತು ಅಂತ ಅಂತೀನಿ ಸರ್. ಆದ್ರೆ ಆ ಪರಿಸ್ಥಿತಿ ಆ ಟೈಮ್ ಆ ಸಂದರ್ಭ ಬಂತು ಸರ್, ಆಗ ತೆಗಿಬೇಕಾಗಿದೆ ಸರ್. ಹಾಗಾಗಿ ನಾವು ಇನ್ನು ಬದುಕೋದು ಹೆಂಗಂತ ಅಂದ್ಬಿಟ್ಟು ಈ ಸಮಗ್ರ ಬೆಳೆ ಬೇಸಾಯ ಪದ್ಧತಿಗೆ ನಾವು ಎಲ್ಲಾ ವಿಜ್ಞಾನಿಗಳ ಒಂದು ಮಾರ್ಗದರ್ಶನದಲ್ಲಿ ಮಾಡಿಕೊಂಡು ಆದಷ್ಟರಲ್ಲಿ ಉತ್ತಮ ಜೀವನವನ್ನ ನಡೆಸಲಿಕ್ಕೆ ನಮ್ಗೆ ಬಹಳ ಖುಷಿ ತಂದು ಕೊಟ್ಟಿದ್ದೀರಿ ಅಂತ ತಮ್ಮನ್ನು ಕೂಡ ಹೇಳಕ್ಕೆ ಬಯಸ್ತೀನಿ ಸರ್. ಕಶಿನಾಥವ್ರ ಈಗ ನೋಡ್ರಿ ತಮ್ಮ ಜೀವನ ಹೆಂಗ ತಿರುಗುತ್ತಂತು, ತಮ್ಮ ತಂದೆಯವರು ಹೇಳದ ನಂತರ ತಾವು ನೌಕರಿಗೆ ಹೋಗ್ಲಿಲ್ಲ. ಆದ್ರೆ ಈಗ ಏನ್ ಅನಸ್ತದ, ಇಷ್ಟು ವರ್ಷಗಳಾದ ನಂತರ ನಾನು ನೌಕರಿಗೆ ಹೋಗ್ಬೇಕಾಗಿತ್ತಪ್ಪ, ಯಾಕೆ ಬಿಟ್ಟೆ ಅನ್ನುವಂಥದ್ದು ಏನಾದ್ರು ಭಾವನೆ ಅಂದಾದ್ರು ಬಂದದ ನೀವು? ಅದು ನನಗೆ ನೆನಪೇ ಇಲ್ಲ ಸರ್, ನೌಕರಿ ಅಂತಕ್ಕಂಥ ನೆನಪೇ ಇಲ್ಲ ಸರ್. ಕಾರಣ ಅಂದ್ರೆ ನನಗೆ ಇಲ್ಲಿ ತೃಪ್ತಿ ಸಿಗ್ತಾ ಇದೆ, ಜನರದು ಬೆಂಬಲ ಸಿಗ್ತಾ ಇದೆ, ಜನರು ನಮ್ಮಿಂದ ಕೆಲವೊಂದು ಸಲಹೆ ಕೇಳ್ತಾ ಇದ್ದಾರೆ, ನಾವು ಕೂಡ ಹೇಳ್ತಾ ಇದ್ದೀವಿ, ಅವರಿಂದ ನಾವು ಸಲಹೆ ಪಡಿತಾ ಇದ್ದೀವಿ. ಒಬ್ಬರಿಂದ ಒಬ್ಬರು ರೈತರು ಇವತ್ತು ನನ್ನ ಜೊತೆ ಅವರು ಉತ್ತಮವಾಗಿ ಬೆಳೆನೂ ಬೆಳ್ಕೊಳ್ಳಿ ಅಂತಕ್ಕಂಥ ಭಾವನೆ ಬಂದಾಗ ಅವ್ರ ಹಿಂದಿನ ಯಾವುದು ಕೂಡ ನನಗೆ ನೆನಪಿಲ್ಲ ಸರ್. ನಾನು ಶಾಲೆ ಕಲ್ತಿದ್ದೀನಿ ಅನ್ನೋದು ಒಂದೇ ನೆನಪು ಸರ್, ನೌಕರಿದ ಅವಶ್ಯಕತೆ ನಮಗೇನು ಬೇಕಾಗಿಲ್ಲ ಸರ್. ಯಾಕಂದ್ರೆ ನಾವು ಒಳ್ಳೆ ಜನಸಂಪರ್ಕದ ಹೆಚ್ಚಿದ್ದೀವಿ ಸರ್. ಪ್ರತಿಯೊಂದಕ್ಕೂ ಕೂಡ ಈಗ ಈ ಸಮಾಜದ ಬದ್ಧತೆಗಳಾಗಲಿ, ಸಮಾಜದ ಒಂದು ಆಚಾರ ವಿಚಾರಗಳಾಗಲಿ, ಪ್ರತಿಯೊಂದು ಸ್ಥಾನಮಾನಗಳು ಕೂಡ ಆ ಒಂದು ಇದರಲ್ಲಿ ಸಿಗ್ತಾ ಇವೆ ಸರ್. ಮುಖಂಡತ್ವದಲ್ಲಿ ನಾವು ಕೂಡ ಹೆಜ್ಜೆ ಇಟ್ಟಿದ್ದೀವಿ, ನಮ್ಮ ತಂದೆಯವರು ಮಾಡ್ತಿದ್ರು, ನಾವು ಅಷ್ಟು ಮಾಡ್ತಾ ಇದೀವಿ. ನಾವೇನು ದೊಡ್ಡವರು ಅಂತೇನಿಲ್ಲ, ಇದ್ದಷ್ಟು ಜನ ಕರೀತದೆ, ನಾವು ಕೂಡ ನಮ್ಗೆಷ್ಟು ಅನುಭವ ಅಷ್ಟು ಮಾತಾಡಿ ಜನರಿಗೂ ತೃಪ್ತಿ ಆಗ್ತದೆ, ಅದು ನಮಗೂ ತೃಪ್ತಿ ಆಗ್ತದೆ. ಹೀಗಾಗಿ ನಮ್ಗೆ ನೌಕರಿ ಆಮೇಲೆ ಅದು ಇದು ಅಂತಕ್ಕಂಥದ್ದು ಏನ್ ಇಟ್ಕೊಂಡಿದೆ ಸರ್ ನಮ್ಮ ಟೋಟಲಿ. ಅಡ್ಡಿಯಿಲ್ಲ, ಬಹಳ ಸಂತೋಷ. ಕಾಶಿನಾಥ್ ಅವರೇ, ಈಗ ಏನು ತಾವು ಸಾವಯವ ಪದ್ಧತಿಯೊಳಗೆ ಸಾಕಷ್ಟು ಅಂದ್ರೆ ಎಷ್ಟು ಸಾಧ್ಯವಾದಷ್ಟು ಸಾವಯವದೊಳಗೆ ಬೆಳೀತಾ ಇದ್ದೀರಿ. ಈಗ ಬಾಳೆ ಇರಬಹುದು, ಪೇರ್ಲ ಇರಬಹುದು, ಮಾವು ಇರಬಹುದು, ನಿಂಬೆ ಇರಬಹುದು, ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾ ಇದ್ದೀರಿ? ಸರಿ, ಬಾಳೆ ಬಾಗೊಂಡ್ರೆ ಇರ್ತಾರಲ್ಲ ಸರ್, ನಾವು ಅವರಿಗೆ ಖರೀದಿ ಮಾಡಿಕೊಡ್ತೀವಿ. ಯಾಕಂದ್ರ ಬಾಳೆ ನಾವು ಕಡೆ ಬೇರೆ ಎಲ್ಲರೆ ಕಳಿಸಬೇಕು, ಆದ್ರೆ ಅದು ದೊಡ್ಡ ರೈತರಿಗೆ ಸಾಧ್ಯ ಆಗ್ತದೆ. ನಾವೇನ್ ಮಾಡ್ತೀವಿ ಸರ್, ಈಗ 5 ಎಕರೆಯಲ್ಲೇನೆ ಇದು 1 ಎಕರೆ, ಅದೊಂದು ಎಕರೆ, ಇದೊಂದು 20 ಗುಂಟೆ, ಅದೊಂದು 10 ಗುಂಟೆ, ಈ ರೀತಿ ಬೆಳ್ಕೋತೀವಿ ಸರ್. ಹೀಗಾಗಿ ದೊಡ್ಡ ರೈತ ಅಲ್ಲ ಸರ್. ಈಗ ಒಬ್ಬರು 5 ಎಕರೆ 10 ಎಕರೆ 15 ಎಕರೆ ಹಿಂಗ್ ಬಾಳೆ ಹಚ್ಕೋತಾರೆ, ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಹುದು, ಇವತ್ತು ಬೇರೆ ಸ್ಟೇಟ್ಗೆ ಟ್ರಾನ್ಸ್ಫರ್ ಮಾಡಬಹುದು, ಅದು ನಮ್ಮಿಂದ ಅಸಾಧ್ಯ ಅದ. ಹೀಗಾಗಿ ನಾವು ಲೋಕಲ್ ಇರ್ತಕ್ಕಂತ ಆಳನ್ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಇರ್ತಕ್ಕಂತ ಬಾಗೊಂಡ್ರಿ ಕರೆಸಿ ಅವರನ್ನು ಮುಗಿಸಿ ಆ ರೀತಿ ಅಂದ್ರೆ ಅವರೇ ಬಂದು ಉತ್ಪನ್ನ ತಗೊಂಡು ಹೋಗ್ತಾರೆ? ನೀವು ಒಯ್ದು? ಇಲ್ಲ ಸರ್, ಅವ್ರು ಬರ್ತಾರೆ ಸರ್, ಅವ್ರು ಬಂದು ಖರೀದಿ ಮಾಡಿ ಕಾಟ ಮಾಡಿಕೊಂಡು ಎಷ್ಟು ಟನ್ ಎಷ್ಟು ಅಂತ ಹೇಳಿ ಎಷ್ಟು ರೇಟ್ ಅಂತ ಹೇಳಿ ಆ ಒಂದು ಸಂದರ್ಭಕ್ಕನುಸಾರ ರೇಟ್ ಏನಿರ್ತದೆ ಆ ರೇಟ್ಗೆ ನಾವು ಕೊಟ್ಟು ಬಿಡ್ತೀವಿ. ನಿಮ್ಗೆ ರೇಟ್ ಹೆಂಗ್ ಅನಿಸ್ತದೆ ಈಗ ಅವ್ರು ಬಂದು ನಿಮ್ಮಲ್ಲೇ ತಗೊಂಡು ಹೋಗುವಂತ ಒಂದು ಸಂದರ್ಭದೊಳಗೆ? ನೀವು ಮಾರ್ಕೆಟ್ ಸಹಿತ ಅಧ್ಯಯನ ಮಾಡಿರ್ತೀರಿ, ಈ ರೇಟ್ ಬಾಳೆಗೆ ಇಷ್ಟ ಅದಪ್ಪ ಅಂತ ಹೇಳಿ ಅನ್ನುವಂಥದ್ದು ಅಥವಾ ನನಗೆ ಇಷ್ಟು ಬಂದ್ರೆ ನಾವು ಕೊಡಬಹುದು ಅಂತ ಹೇಳಿ ಇದು ಲೆಕ್ಕ ಹಾಕಿರ್ತೀರಿ ನೀವು? ಹೌದು ಸರ್, ಅದು ಹಾಕದಾಗ ನಮ್ಗೆ ಕೊಡ್ಲಿಕ್ಕೊಂದು ಅನುಕೂಲ. ಈಗ ಮಾರ್ಕೆಟ್ ಅಲ್ಲಿ ಸುಮಾರು ಒಂದು 20 ರೂಪಾಯಿ ಕೆಜಿ ನಡೆದ ಅಂತ ತಿಳ್ಕೊಳ್ಳಿ ಸರ್. 20 ರೂಪಾಯಿ ಕೆಜಿ ಅಂದಾಗ ಈಗ ನಾವು ಗಾಡಿ ಚಾರ್ಜ್ ನೋಡ್ಕೋಬೇಕು, ಟ್ರಾನ್ಸ್ಫರ್ ಮಾಡ್ಬೇಕಲ್ರಿ, ಗಾಡಿ ಕಿರೆ ನಾವೇ ಕೊಡ್ಬೇಕು, ಆಮೇಲೆ ಅಲ್ಲಿ ಹೋಗುದು ಬರೋದು ಎಲ್ಲ ಖರ್ಚ ವೆಚ್ಚ ತೆಗೆದು ನಮ್ಗೆ ಎಷ್ಟು ಉಳಿತದೆ ಅಂತೇಳಿ ಆ ಒಂದು ಇದ್ರ ಮೇಲೆ. ಈಗ ಅವರು ಕೂಡ ಮಿತಿ ನಂಬಲ್ಲಿ ಬರ್ಬೇಕಾದ್ರೆ ಅವ್ರಿಗೆ 1 ರೂಪಾಯಿ 2 ರೂಪಾಯಿ ಅವ್ರಿಗೆ ಕಡಿಮೆ ಆದ್ರೆ ಈ ನಿಟ್ಟಿನಾಗ ಅವರು ಕೂಡ ಬರ್ತಾರೆ ಸರ್. ನಮ್ಮ ಪ್ರಕಾರ ಈಗ 1-20 ರೂಪಾಯಿ ಕೆಜಿ ನಡೆದ ಅಂತ ತಿಳ್ಕೊರಿ, ನಾವು ಏನ್ರಿ 16-18 ರೂಪಾಯಿ ಕೆಜಿ ನಾವು ಅಂದ್ರೆ ನೀವು ಮಾರ್ಕೆಟ್ ಲೆಕ್ಕ ಇಟ್ಟೆ ವ್ಯವಹಾರಗಳು. ಯಾಕಂದ್ರೆ ಯಾವ ಇವತ್ತ ವ್ಯಾಪಾರಸ್ಥರು ರೈತರ ಮೇಲೆ ಬದುಕ ಹೌದಲ್ಲ, ಅನಿವಾರ್ಯತೆ ಒಬ್ಬ ಸಣ್ಣ ರೈತ ಏನು ಮಾಡಕ್ ಸಾಧ್ಯ ಆಗ, ಆ ಕಾರಣಕ್ಕಾಗಿ ನಾವು ಕೊಡ್ಬೇಕಾಗ್ತದೆ ಸರ್, ಹಂಗ ಕೊಡ್ತೀವಿ. ಕಾಶಿನಾಥ್ ಅವರೇ, ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ ರೈತರು ಈಗೇನು ಸಮಗ್ರ ಬೆಳೆ ಪದ್ಧತಿಗಳನ್ನ ಅಳವಡಿಸಿಕೊಂಡು ಬೆಳೆದ್ರು ಸಹಿತ ಕೆಲವೊಂದು ಬೆಳೆಗಳ ಬಗ್ಗೆ ಅಷ್ಟು ಕಾಳಜಿ ವಹಿಸುವುದಿಲ್ಲ. ಅದ್ ಯಾವ್ದಪ್ಪ ಅಂತಂದ್ರೆ ಇತ್ತೀಚಿನ ದಿವಸದೊಳಗೆ ಜಾಗೃತಿ ಮೂಡ್ತಾ ಇದೆ, ಶ್ರೀಗಂಧದ ಬೆಳೆ ಏನದ ಎಲ್ಲೋ ಕೆಲವು ರೈತರು ಬೆಳೆಯುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ತಾವು ಕೂಡ ಶ್ರೀಗಂಧ ಬೆಳೆದಿದ್ದೀರಿ. ಶ್ರೀಗಂಧ ಬೆಳಿಬೇಕು ಅನ್ನುವಂತಹ ನಿಟ್ಟಿನೊಳಗ ಅನೇಕ ಕಷ್ಟಗಳು ಸಹಿತ ರೈತರಿಗೆ ಬೆನ್ನತ್ತವ. ಇಂತಹ ಒಂದು ಸಂದರ್ಭದೊಳಗ ಏನ್ ವಿಚಾರ ಮಾಡಿ ನೀವು ಶ್ರೀಗಂಧ ಬೆಳೆದ್ರಿ? ಶ್ರೀಗಂಧ ನಾವೇನ್ ಮಾಡಿವಿ ಸರ್, ಈಗ ಅದು ದೀರ್ಘಾವಧಿ ಬೆಳೆ ಹೌದ್ರ. ಈಗ ನಾವು ಪೇರಲ ಮಧ್ಯದಲ್ಲಿ ಶ್ರೀಗಂಧ ಹಾಕಿದ್ದೀವಿ. ಈಗ ನಾವು ಆಲ್ರೆಡಿ ಒಂದು ಬೆಳೆ ಲಾಭ ತಗೋತಾ ಇದ್ದೀವಿ ಪೇರಲ್ದು. ಶ್ರೀಗಂಧ ಅದು ಎಕ್ಸ್ಟ್ರಾ ಎಕ್ಸ್ಟ್ರಾ. ಹೌದು ಸರ್. ಈಗ ನಾವೇನ್ ವಿಚಾರ ಮಾಡಿದೀವಿ, ಭೂಮಿ ಅಂತೂ ನಾವೇನು ಬಂದ್ ಕೆಡಂಗಿಲ್ಲ, ಇನ್ನು ಬೆಳೆ ಕಂಟಿನ್ಯೂ ಒಂದು ಬೆಳಿತಾ ಇದೀವಿ. ಅದ್ರ ಜೊತೆ ಇದನ್ನು ಒಂದು ಬೆಳಿಲಿ. ಒಂದ್ ವೇಳೆ ಕಳೆದ ಕಾಟ ಅವು ಹೆಚ್ಚಿಗೆ ಆಗ್ತಿತ್ತಂದ್ರೆ ಏನ್ ನಮ್ಮ ಹಣಿ ಬರ್ ತಗೊಳ್ಳಲ್ಲ. ಆಗ್ತಕ್ಕಂಥ ಪ್ರಯತ್ನ ಏನಂದ್ರೆ ನಾವು ಮಾಡಬೇಕು ಅಂತೇಳಿ ಆ ಒಂದು ಧೈರ್ಯ ತೊಟ್ಟು ಮಾಡಿದೀವಿ ಸರ್. ಅದೇನೇ ಆಗ್ಲಿ ನೋಡೋಣ. ಎಷ್ಟು ಶ್ರೀಗಂಧದ ಗಿಡ? ಒಂದ್ 400 ವರ್ಷ ಸರ್. 400 ಗಿಡಗಳು. ಯಾವಾಗ ನೀವು ನಾಟಿ ಮಾಡಿದ್ದು? ಈಗ 4ನೇ ವರ್ಷ ಸರ್. 4ನೇ ವರ್ಷ. ಎಷ್ಟು ವರ್ಷ ಆದ ನಂತರ ಕಟಾವಿಗೆ ಬರ್ತಾವ ಸರ್? ಅದು 9 ವರ್ಷದಿಂದ 12 ವರ್ಷ ತನಕ ಕಟಾವು. ಹೌದಾ? ಇದ್ರ ಬಗ್ಗೆ ನಿಮಗೆ ಯಾರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸರ್? ಅದು ಹಾಗೆ ಹೀಗೆ ಕೇಳಿ ಮಾಡಿದ್ವಿ ಸರ್. ಮಾಡಬೇಕು ಅಂತ ತಗೊಂಡಿಲ್ಲ ಸರ್. ತಗೊಂಡಿಲ್ಲ. ಮತ್ತೆ ಸಸಿ ಅದೆಲ್ಲ ಎಲ್ಲಿ ತಂದ್ರಿ? ಇಲ್ಲಿ ನಾವು ಫಾರೆಸ್ಟ್ ಅಂತ ತಗೊಂಡಿವಿ ಸರ್. ಫಾರೆಸ್ಟ್ ಇಂದ. ಅವರು ಏನಾದ್ರೂ ಇದ್ರ ಬಗ್ಗೆ ಹೇಳಿದ್ದಾರೆ? ಅವ್ರು ಮ್ಯಾಗಿ ತಯಾರು ಮಾಡ್ತಾರೆ ಅಷ್ಟೇ. ಮುಂದೆ ಹೆಂಗ ಏನು ಅಂತ ಅವ್ರಿಗೆ ಏನು ವಿಚಾರ ಮಾಡಿಲ್ಲ ನೀವು? ಮುನ್ನ ಏನು ಮಾರ್ಕೆಟ್ ನಡೀತದ ಆ ಪ್ರಕಾರ ನಾವು ಹುಡ್ಕೊಂಡು ಹೋಗ್ಬೇಕು ಸರ್. ಇವತ್ತು ಸದ್ಯಕ್ಕಂತೂ ವಿಚಾರ ಇಲ್ಲ. ಈಗೇನು ವಿಚಾರ ಇಲ್ಲ, ಯಾಕಂದ್ರೆ ಅದು ಬೆಳೆ ನಮ್ಗೆ ಹರ್ವೆಸ್ಟ್ ಆಗತಕ್ಕಂಥ ಸಂದರ್ಭನೇ ಇಲ್ಲ. ಹಾಗಾಗಿ ನಾವು ಅದ್ರ ಬೆಳೆಸ್ತಕ್ಕಂಥ ಏನಾದ್ರು ಬೆಳೆಸಬೇಕು ಅನ್ನುವಂಥ ಬೆಳೆಸಬೇಕಪ್ಪ ಅಷ್ಟೇ ಆಶೆ ಸರ್. ಅಡ್ಡಿ ಇಲ್ಲ. ಇನ್ನೊಂದು 4-5 ವರ್ಷದೊಳಗೆ ಆ ಲೆಕ್ಕಕ್ಕೆ ಬರ್ತೀರಿ ನೀವು. ಆ ಟೈಮ್ನೊಳಗೆ ಅದ್ರ ವಿಚಾರ ಮಾಡಿದ್ರಾಯ್ತು ಅಂತ ಹೇಳಿ ಅಂತ ಇದ್ದೀರಿ. ಅಡ್ಡಿ ಇಲ್ಲ. ಇನ್ ನಾವೇನು ವಿಚಾರ ಮಾಡಿದ್ವಿ ರೈತರೀಗ, ಈಗ ನಮ್ಗೆ ಸುಮಾರು 55 ವರ್ಷ ದಾಟ್ತು ಸರ್. ಈ ಮುಂದಿನ ಪೀಳಿಗೆ ಅಂದ್ರೆ 30 ವರ್ಷದಿಂದ 45 ವರ್ಷದ ಹುಡುಗರು ಯಾಕ ರೈತರ ಆಗಲಿಕ್ಕೆ ಇಷ್ಟಪಡಲಾಗ್ಯಾರಂತಕ್ಕಂಥದ್ದು ಒಂದು ನಮ್ಗೆ ಸ್ವಲ್ಪ ಕಷ್ಟದಾಯಕವಾಗಿ ಚಿಂತೆ ಆಗ್ಯದ ಸರ್. ಯಾಕೆ ಮಾಡಬಾರ್ದು ತರಣರು? ಬಹಳಷ್ಟು ಸಂದರ್ಶನಕ್ಕೆ ಇಲ್ಲೋದ್ರು ಕೂಡ ಅವರು ಕಮಸ್ಕಮ್ಮ 50 ವರ್ಷದ ಮೇಲೆ ಇದ್ದವರು ಇದಾರೆ ಸರ್. ಈಗ ನಿಮ್ಮ ಕುಟುಂಬದೊಳಗೆ ಹೆಂಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಈಗ ನಮ್ಮ ಹುಡುಗ ಬಿ ಎ ಫಸ್ಟ್ ಇಯರ್ ಓದ್ತಾ ಇದ್ದಾನೆ ರೀ. ತಗೊಂಡಿನ ಸರ್ ಕೈಯಲ್ಲಿ. ನಾನು ಅವನು ಕೃಷಿಕನಾಗಿಯೇ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ. ಅಡ್ಡಿ ಇಲ್ಲ. ಬಹಳ ಸಂತೋಷದ ವಿಷಯ. ಮತ್ತೆ ಅವ್ರೇನ್ ಹೇಳ್ತಾರೆ? ಇವೆಲ್ಲ ನೋಡಿದ್ರೆ ಮಾಡ್ಬೇಕು ಅನ್ಸಿದ್ರು ಅಂದ್ರೆ ಈ ನಿಮ್ಮ ಒಂದು ಕೃಷಿ ನೋಡಿ ನೋಡಿ ಅದರಿಂದ ಪ್ರೇರೇಪಣೆ ಸಿಕ್ಕದ ಅವರಿಗೆ? ಆದ್ರೆ ಮಾಡ್ತೇನೆ ಸರ್. ಮಾಡ್ತೀನಿ ಅಂತಂತಾರ? ಮಾಡ್ತೀನಿ. ಒಳ್ಳೆ ಬೆಳವಣಿಗೆ ಅಂತಂದ್ರೆ ಒಂದು ವಿಚಾರ ನಿಮ್ದು ಬಹಳ ಖುಷಿ ಕೊಡುವಂತದ್ದು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಎಲ್ಲ ಕೃಷಿಯಿಂದ ವಿಮುಖವಾಗಿ ಹೋಗುವಂತ ಒಂದು ಸಂದರ್ಭದೊಳಗೆ ಕೃಷಿ ಒಳಗೆ ಬದುಕು ಕಾಣಿಸ್ಬೇಕು ಅನ್ನುವಂತ ಏನ್ ವಿಚಾರ ಅದು ಅಡ್ಡಿ ಇಲ್ಲ. ಅದೇ ರೀತಿಯಾಗಿ ಬೇರೆ ನಿಮ್ಮ ಊರೊಳಗ ಯುವಕರಿಗೆ ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಿ ಸರ್? ಮಾರ್ಗದರ್ಶನ ಮಾಡ್ತೀನಿ ಸುಮಾರು. ನಾನು ಒಂದು 150 ರೈತರಿಗೆ ಅದಷ್ಟು ನನಗೆ ಎಷ್ಟು ಸಾಧ್ಯ ಆಗ್ತದಷ್ಟು ರೈತರಿಗೆ ಹೆಲ್ಪ್ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡೀನಿ ಸರ್. ಈಗ ಕೃಷಿಯನ್ನೇ ನಂಬಿದ್ದೀರಿ, 5 ಎಕರೆ ಜಮೀನೊಳಗ ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಎಲ್ಲ ಬೆಳೆಗಳದಾವ ತಮ್ಮಲ್ಲಿ, ಇದರಿಂದ ಸಾಕಷ್ಟು ತೃಪ್ತಿ ಅದ ಅಂತ ಅನಿಸ್ತದ ತಮಗೆ? ತೃಪ್ತಿ ಇದೆ ಸರ್. ಯಾಕಂದ್ರೆ ಒಬ್ಬ ನೌಕರಸ್ಥ ತನ್ನ ಹೆಂಡರು ತನ್ನ ಮಕ್ಕಳು ಅಷ್ಟೇ ಸಾಕವ್ರಿ. ಇವತ್ತು ನಾವು ನನ್ನ ಅಣ್ಣ ತಮ್ಮರಾಗ್ಲಿ ಮಂದಿ ಮಕ್ಕಳಾಗ್ಲಿ ಊರಿನ ಜನಗಳಾಗ್ಲಿ ನಾವು ಬೆಳೆದಿರ್ತಕ್ಕಂತ ದವಸ ಧಾನ್ಯಗಳು ಮತ್ತೊಬ್ಬರಾಗ್ಲಿ ಊಟ ಮಾಡ್ತಾರಲ್ಲ, ನಮ್ ಮಾರ್ಗದರ್ಶನ ಅವ್ರು ತಗೋತಾರಲ್ಲ, ಜನರ ಜೊತೆ ನಾವು ಇವತ್ತು ಬೆರೆತುಕೊಂಡು ಇದ್ದೀವಲ್ಲ ಅಂತಕ್ಕಂಥ ಸಂತೋಷ. ಈಗ ನೌಕರಸ್ಥರು ಹಾಗಿರಲ್ಲ ಸರ್, ಅವ್ರ ಬಲ ಅವ್ರ ಕೆಲಸ ಬಲ ಅವ್ರ ತಟ್ಟಿ ಮುಚ್ಕೊಂಡು ಒಳಗಾದ್ರೆ ಅಂದ್ರೆ ಯಾರು ಹೊರಗಡೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಅವರಿಗೆ. ಅಂದ್ರೆ ಜಗತ್ತಿನ ಒಂದು ಸನ್ನಿವೇಶ ನೋಡಿದ್ರೆ ಎಲ್ಲಾರು ಒಂಟಿ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ. ಈಗ ಕುಟುಂಬಗಳು ಸಣ್ಣದಾಗ್ತಾ ಇದ್ದಾರೆ, ಕೆಲವೊಂದು ಸಂದರ್ಭದೊಳಗೆ ಸಿಂಗಲ್ ಫ್ಯಾಮಿಲಿ ಅಂತಾನೂ ಆಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ತಾವು ಅನ್ನದಾತ ಅನ್ನದಾತನಾಗಿ ಇರಬೇಕು ಅನ್ನುವಂತಹ ಮಾತೇನು ಹೇಳ್ತಾ ಇದ್ರಿ, ಬಹಳ ಸಂತೋಷ ಕೊಡುವಂತದ್ದು. ಮತ್ತೆ ಇಷ್ಟು ಒಂದು ಜಮೀನಿನಿಂದ ತಮಗೇನು ಆದಾಯ ಬರ್ತಾ ಇದೆಯಲ್ಲ, ಆದಾಯ ನಿಮಗೆ ಸಫಿಶಿಯಂಟ್ ಅನಿಸ್ತದ? ಅಂದ್ರೆ ಅಡ್ಡಿ ಇಲ್ಲ, ನನಗೆ ಚಲೋ ಆದಾಯ ಬರ್ತಾ ಇದೆ, ಚಲೋ ಇಳುವರಿ ಬರ್ತಾ ಇದೆ, ಅಥವಾ ಇದಕ್ಕಿಂತ ಇನ್ನೂ ಹೆಚ್ಚು ಇಳುವರಿ ಆಗಬೇಕು, ಆದಾಯ ಆಗಬೇಕು ಅಂತ ಅನ್ನುವಂಥದ್ದು ಏನಾದರೂ ವಿಚಾರಗಳದಾವ ಸರ್? ನಾವು ಹೆಚ್ಚಿನ ಆದಾಯ ತಗೋಬೇಕು ಅನ್ನೋದಾದ್ರೆ ನಾವು ಕೃಷಿಯಿಂದನೇ ತಗೋಬೇಕು. ಏನಿದ್ರು ಕೂಡ ಬಲ್ಲವರು ಮಾತೇನು ಹೇಳ್ತಾರೆ ಅಂತಂದ್ರೆ, ಮನುಷ್ಯನ ಆಶೆ ಆಕಾಶಕ್ಕೆ ನಿಚ್ಚಿಣಿಕೆ ಹೆಚ್ಚು ಹೇಳಿದ್ರು ಕಡಿಮೆ ಅಂತ ಹೇಳ್ತಾರೆ ಸರ್. ನಾವು ಇದ್ದರಲ್ಲಿ ತೃಪ್ತಿ ಪಟ್ಕೊಂಡು ಅಂದ್ರೆ ನಮ್ದು ಜೀವನ ಉತ್ತಮ ಅಂತ ನನ್ನ ಆಶೆ ಸರ್. ಎಷ್ಟೇ ಬಿಡಲಿ ಅದು ನನ್ನ ಶ್ರಮದ ಸಬಲತೆ ಅಂತ ಹೇಳ್ಬೋದು. ಅಡ್ಡಿಲ್ಲ ಕಾಶಿನಾಥ್ ಚೆಂಗಟಿ ಅವರೇ. ಈಗ ಯಾರಾದರೂ ತಮ್ಮ ಜೊತೆಗೆ ತಮ್ಮ ಅನುಭವಗಳನ್ನ ವಿನಿಮಯ ಮಾಡ್ಕೋಬೇಕು ಅಥವಾ ನಿಮ್ಮ ವಿಚಾರಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 8867470229 ಸರ್. ಆತ್ಮೀಯರೇ, ಕಾಶಿನಾಥ್ ಚೆಂಗಟಿ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 88 4702 29 29 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಕಾಶಿನಾಥ್ ಶಾಂತಪ್ಪ ಚೆಂಕಟಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ, ವಿಶೇಷವಾಗಿ ಯುವ ರೈತರ ಜೊತೆಗೆ ತಮ್ಮ ಸುಮಾರು 2 ದಶಕಗಳ ಕೃಷಿ ಅನುಭವವನ್ನ ಹಂಚಿಕೊಂಡಿದ್ದೀರಿ. ಯಾವ ರೀತಿ ನಾವು ಕೃಷಿ ಮಾಡಿದ್ರೆ ನಮ್ಮ ಖರ್ಚು ಕೂಡ ಕಡಿಮೆ ಆಗ್ತದೆ, ಅದರ ಜೊತೆಗೆ ನಾವು ವರ್ಷಪೂರ್ತಿ ಆದಾಯ ಪಡೆಯಬಹುದು ಮತ್ತು ಖುಷಿಯಾಗಿ ಇರಬಹುದು ಅನ್ನುವಂತಹ ವಿಚಾರಗಳನ್ನ ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮ್ಮ ಮಾತುಗಳು ನಮಗೆ ಬಹಳ ಖುಷಿ ಕೊಟ್ಟವು. ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮ್ಮ ಯುವ ಜನಾಂಗ ಏನು ಇವತ್ತಿನ ದಿವಸ ಕೃಷಿಯಿಂದ ವಿಮುಖ ಆಗ್ತಾ ಇರುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಹಂಗ ಆಗಬಾರದು ಅನ್ನುವಂತಹ ಒಂದು ಕಾಳಜಿಯನ್ನ ಕೂಡ ತಾವು ತಗೊಂಡಿದ್ದೀರಿ. ಯುವಕರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ಅವರಿಗೆ ಸರಿಯಾದ ಒಂದು ದಾರಿಯನ್ನ ತಾವು ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಇಲ್ಲಿ ತನ ಏನು ತಾವು ನಮ್ಮ ಜೊತೆಗೆ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಡಗಂಚಿ ಗ್ರಾಮದ ರೈತರಾದ ಕಾಶಿನಾಥ್ ಶಾಂತಪ್ಪ ಚೆಂಕಟಿ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಈಗ ಕಾಶಿನಾಥ್ ಶಾಂತಪ್ಪ, ಕ್ಷಮಿಸಿ, ಚಂದ್ರಶಾ ಏಕ್ಲೂರ್ ಹಾಗೂ ಸಂಗಡಿಗರಿಂದ ಭಜನೆ ಪದ. ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನೆ ಬ್ಯಾರೈತಿ, ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನೆ ಬ್ಯಾರೈತಿ. ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನೆ ಬ್ಯಾರೈತಿ. ಬಣ್ಣದ ಮನೆಯ ಕಡಸಿದಿ ಜ್ವರ, ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನೆ ಬ್ಯಾರೈತಿ. ಲಂಚಕ್ಕಾಗಿ ನೀ ಪಂಚಾಯತಿ ಮಾಡ್ತೀನಿ.